ಇದುವರೆಗೆ ಆರೋಗ್ಯರಿಯ ಸದಾಶಿವ ಭಜಂತ್ರಿ ಹಾಗೂ ಸಂಗ್ರಹರಿಂದ ತಾಸೇವಾದನ ಕೇಳಿದಿರಿ. ಈಗ ಪೇಟೆ ಧಾರಣಿ. ಪ್ರತಿ ಕ್ವಿಂಟಲಿಗೆ ಗದಗ ಮಾರುಕಟ್ಟೆಯೊಳಗೆ ಕಡಲೆಕಾಳು 2112 ರೂಪಾಯಿಯಿಂದ 4849 ರೂಪಾಯಿ, ಉದ್ದಿನಕಾಳು 4889 ರೂಪಾಯಿಯಿಂದ 5400 ರೂಪಾಯಿ, ಧನಿಯಾ 10869 ರೂಪಾಯಿ, ಅಲಸಂದೆ 5200 ರೂಪಾಯಿಯಿಂದ 6900 ರೂಪಾಯಿ, ಹೆಸರುಕಾಳು 3300 ರೂಪಾಯಿಯಿಂದ 6975 ರೂಪಾಯಿ, ಹಬ್ಶಿಂಗ 4869 ರೂಪಾಯಿಯಿಂದ 6249 ರೂಪಾಯಿ, ಗೆಜ್ಜೆ ಶೇಂಗ 4126 ರೂಪಾಯಿಯಿಂದ 6089 ರೂಪಾಯಿ, ಬಿಳಿಜೋಳ 1177 ರೂಪಾಯಿಯಿಂದ 3767 ರೂಪಾಯಿ, ಮೆಕ್ಕೆಜೋಳ 1900 ರೂಪಾಯಿಯಿಂದ 2133 ರೂಪಾಯಿ, ಕುಸುಬೆ 4362